ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಗಾಯಕಿ ವಾಣಿಜ್ಯರಾಮ್, ಚಿತ್ರ ಅಪರಂಜಿ. ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ರಾಧೆಯ ಮೋಹದ ಮೋಡಿಗೆ ಕೂಗು, ಕೃಷ್ಣನು ಬಂದ ನಗು ನಗು. ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಭಕ್ತ ಕುಂಬಾರ ಚಿತ್ರದ ಎರಡು ಗೀತೆಗಳು. ಧ್ವನಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಕಂದೇ ಹವಿಯ ಕಂದೇ ಕಂಡೆ ಹರಿಯ ಕಂಡೆ ದೇವಾದಿ ದೇವ ತನುಜಾದಿ ವಂದ್ಯ ಧರಣೀಶನ ದಿವ್ಯ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ ಪಾವನವಾಯಿತು ಕುಲ ಕೋಟಿಗಳು ಕುಟಿದು ಹೋದವು ಪರಿತಾಪಗಳು ಕುಟಿದು ಹೋದವು ಪರಿತಾಪಗಳು ಬೇರೇನು ಬೇಕಿಲ್ಲ ಸಾಕು ಇದುವೆ ಅನಂತ ಭಾಗ ಕಂಡೆ ಹರಿಯ ಕಂಡೆ ಎಲ್ಲಿ ಪರಮಾತ್ಮ ಕಲೆತು ಒಳಗು ಹೊರಗು ಬೆಳಗುವ ಹಾಗೆ ಸಖಿಯದ ಒಡನೆ ಕುಣಿಯುವ ಹರಿಯ ಚರಣ ಕಿಂಕಿಣಿ ನಾದದ ಇಂಗು ರಾಗಭಾವಗಳು ಬೆಸೆದಿಹ ಸುಂಗು ಮಂದಹಾಸದಲ್ಲಿ ಮಿಂದಲಾಶದಲ್ಲಿ ಕುಣಿದು ಕುಣಿಸೋ ಕಲಾಪವನ್ನೇ ಕಂಡೆ ಹರಿಯ ಕಂಡೆ ಅಸಮಾನ ಕಲೆಗಾರ ಇವ ನಮ್ಮ ವಿಠಲ ರಸವಂತ ಗುಣವಂತ ಶೃಂಗಾರ ಲೋಲ ಯೋಗಿಯೋ ಭೋಗಿಯೋ ಪಲ್ಲವರಿಲ್ಲ ರಸಿಕ ರಂಗನ ಅನಂಗ ಪಿತನ ಹಾವಭಾವಗಳ ಒಳಗಿನ ಮರ್ಮ ತಿಳಿದು ನಾನಿಂದು ತಳೆದೆ ಆನಂದ ಪ್ರಣವ ಬೆರೆತ ವಿಹಾರವನ್ನೇ ಕಂಡೆ ಹರಿಯ ಕಂಡೆ ದೇವಾದಿ ದೇವ ಧನುಜಾದಿ ವೌರ್ಯ ಧರಣೀಶನ ದಿವ್ಯ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ ನಾನು ನೀನು ನೆಂಟರಯ್ಯ ನಾನು ನೀನು ನೆಂಟರಯ್ಯ ನಮಗೆ ಭೇದ ಇಲ್ಲವಯ್ಯ ನಾನು ನೀನು ನೆಂಟರಯ್ಯ ನಮಗೆ ಭೇದ ಇಲ್ಲವಯ್ಯ ವಿಠಲ ಪಾಂಡುರಂಗ ವಿಠಲ ವಿಠಲ ವಿಠಲ ವಿಠಲ ಮಡಿಕೆ ಕುಡಿಕೆ ಮಾಡು ಕಾಯಕ ಹಿಡಿದ ಕುಂಬಾರ ನಾನು ಮಣ್ಣಲಿ ಮಡಿಕೆ ಕುಡಿಕೆ ಮಾಡು ಕಾಯಕ ಹಿಡಿದ ಕುಂಬಾರ ನಾನು ಜೀವಿಗಳು ಬೊಂಬೆಯ ಮಾಡು ಬ್ರಹ್ಮನ ತಂದೆ ಕುಂಬಾರ ನೀನು ಬ್ರಹ್ಮನ ತಂದೆ ಕುಂಬಾರ ನೀನು ಪೇಠಲ ಪಾಂಡುರಂಗ ವಿಠಲ ವಿಠಲ ವಿಠಲ ವಿಠಲ ನಾನು ನೀನು ನೆಂಟರಯ್ಯ ನಮಗೆ ಭೇದ ಇಲ್ಲವಯ್ಯ ಯೋಗವನುಲ್ಲೆ ರಾಗದೆ ಮುಳುಗೋ ವೈಭೋಗವುಲ್ಲೆ ಯಾಗವನುಲ್ಲೆ ಯೋಗವನುಲ್ಲೆ ರಾಗದೆ ಮುಳುಗೋ ವೈಭೋಗವುಲ್ಲೆ ಮಾಧವನಿ ನಾನಾಮೃತದ ಸಾಧನೆ ಒಂದೇ ಸಾಕಯ್ಯ ತಂದೆ ಸಾಧನೆ ಒಂದೇ ಸಾಕಯ್ಯ ತಂದೆ ಪುಂಡರೀಕ ವರದ ಜಯ ಪಾಂಡುರಂಗ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಜಯ ಜಯ ವಿಠಲ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ ಜಾನಕಿ ಹಾಗೂ ಬಿಎಸ್ ಶಶಿರೇಖ ಅವರ ಧ್ವನಿಗಳಲ್ಲಿ ದೇವತೆ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂಎಸ್ ವಿಶ್ವನಾಥನ್ ಅವರ ಸಂಗೀತವಿದೆ. ಮಕಾನ್ ಬನಾತೆ ಸಮಯ ಲಾಪರ್ವಾಹಿ ಭೂಕಂಪ ಮಹಂಗಿ ಪಡ ಸಕ್ತಿ ಹೈ. भूकंप से ईंट या पत्थर की चुनाई वाले मकान में दरारें ना आए इसलिए आप लिंटल और प्लिंथ लेवल पर और जोन 5 के मकान में सिल लेवल पर भी भूकंप पट्टियां लगवाएं. हर कोने और जोड़ पर खड़े सरिये लगवाएं. घर सुरक्षित तो आप सुरक्षित. आपके हित में तत्पर एनडीएमए. नूरु वर्षगळु नलिविनिंदली ಬಾಳು ನನ್ನ ಕಂದ ನೂರು ಜ್ಯೋತಿಗಳ ಬೆಳಗು ಬಾಳಲಿ ನಿನ್ನ ನಗುವಿನಿಂದ ಈ ಮುದ್ದು ಕೃಷ್ಣನ ಹೆತ್ತ ದೇವಕಿ ತಾಯಿ ಈ ಮುದ್ದು ಕೃಷ್ಣನ ಹೆತ್ತ ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ. 8550-8550-92 ಅಥವಾ 8550-8550-94 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮನೆ ಬೆಳಗಿದ ಸೊಸೆ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ರಾಗಜೋಡಣೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ಶಂಕರ್ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ. ಕೇಳಿಬರುವ ಧ್ವನಿಗಳು ಕೆಜೆ ಯೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರವು. ಚಿತ್ರ ಹಾಸ್ಯರತ್ನ ರಾಮಕೃಷ್ಣ. ಸಕ್ಕರೆಯನ್ನು ವೇಳೆಯಲ್ಲಿ ತಂಪು ಗಾಳಿಯಲ್ಲಿ ಹೆಣ್ಣು ಬರುತ್ತಲಿರಲು. ಬೆಳೆದು ನಿಂತಿರುವ ಮರದ ಸಾಲುಗಳು ಆಡಿ ತೂಗುತ್ತಿರಲು. ಅಡಗಿ ನೆರಳಿನಲ್ಲಿ ಸಮಯ ನೋಡಿ ಬಳಿಗೋಡಿ ಬಂದು ಬಿಡುವ. ನಡುವ ತೋಳಿನಲ್ಲಿ ಬಳಸಿ ಅದರ ಸುತ್ತಿ ಸವಿದು ನಗುತ್ತಲಿರುವ. ಪಾನಿ ಪಮ್ಮ ಪಪ ಪಾನಿ ಪಮ್ಮ ಮಾ ಪಪ ಸನಿಧಾನಿ ಪಮ ಪನೀ ನಿ ಪಮ ಪನೀ ನಿ ಪಸನಿ ಪನಿ ಪಮ ಪನೀ ಪಾಪರೀರಿ ಪಾಪರೀರಿ ಸರಿ ಸನಿ ಸನಿಧಾನಿ ರೀ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9444844951 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ.